ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್: ಗುರುನಾನಕ್ ಅವರು ಹೇಳಿದ್ರು, ಸೋಕ್ಯೋ ಮಂದ ಆಖಿಯೇ ಜಿತ್ ಜಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗ: ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳಿದ್ರೆ ಇವತ್ತು ನಮ್ಮ ಜೊತೆಗೆ ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶಬಾನಾ ಎಂ ಶೇಖ್ ಅವರು ಇಲಾಖೆಯ ಯೋಜನೆಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಇತ್ತೀಚೆಗೆ ಇಲಾಖೆ ಎಂತೆಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಕಾರ್ಯಸಿದ್ಧತೆ ಮಾಡಿಕೊಂಡಿದೆ, ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ಈಗ ತಮಗೆಲ್ಲ ಕೃಷಿ ಇಲಾಖೆ ಇದು ಒಂದು ಹಳೆಯ ಇಲಾಖೆ. ಸುಮಾರಷ್ಟು ನಾವು ಬಿತ್ತನೆ ಪೂರ್ವದಿಂದ ಏನು ಅವಶ್ಯಕತೆ ಇದೆ ಉಪಕರಣಗಳನ್ನು, ಅಪ್ ಟು ಏನು ಹಾರ್ವೆಸ್ಟಿಂಗ್ ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡಲಿಕ್ಕೂ ಏನು ಬೇಕು ವಿವಿಧ ಉಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಈಗಾಗಲೇ ಜನರಲ್ ಇದ್ರೆ 50%, ಅದೇ ಎಸ್ ಸಿ ಎಸ್ ಟಿ ಆದರೆ 75% ಕೊಡ್ತಾ ಬಂದಿದ್ದೀವಿ. ವಿಶೇಷವಾಗಿ ಭತ್ತಕ್ಕೆ ಕೊಡಗು ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಭತ್ತನೇ ಇಲ್ಲಿ ಮೇಜರ್ ಇರೋದ್ರಿಂದ ಇದ್ದದರಲ್ಲಿ, ಮತ್ತೆ ಸ್ವಲ್ಪ ಮಟ್ಟಿಗೆ ಮುಸ್ಕಿನ ಜೋಳ, ಒಂದು 3,000 hectare ಅಷ್ಟು ಪ್ರದೇಶ ಕುಶಾಲನಗರ ಕಡೆ ಬರ್ತಾ ಇದೆ. ಅದಕ್ಕಾಗಿ ಅದು ಎರಡನ್ನೂ ನಾವು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಇಕ್ವಿಪ್ಮೆಂಟ್ ಮತ್ತೆ ಈಗ ಉಳುಮೆ ಅಥವಾ ಬೇರೆ ಬೇರೆ ಉಪಕರಣ ಅಂದವಾಗ ರೈತರು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ತಾ ಇರೋದ್ರಿಂದ ತೋಟಗಾರಿಕೆ ಇರ್ಬೋದು, ತರಕಾರಿ ಬೆಳೆಗಾದ್ರೂ ಅವರು ಉಳುಮೆ ಮಾಡುವಾಗ ಅದಕ್ಕಿದ್ದಕ್ಕೆ ಅದನ್ನ ಉಪಯೋಗಿಸ್ತಾರೆ. ಇನ್ನೊಂದು ಅಂದ್ರೆ ಈಗ ನಮ್ಮಲ್ಲಿ ಮೈಕ್ರೋ ಇರಿಗೇಷನ್ ಅಂತ ಹನಿ ನೀರಾವರಿ ಪದ್ಧತಿ, ಅದಕ್ಕೆ ಸಬ್ಸಿಡಿ ಇದೆ. ಅದು ಎಲ್ಲಾ ರೈತರಿಗೂ 90% ಸಬ್ಸಿಡಿಯಲ್ಲಿ ಸಿಗ್ತಾ ಇದೆ ಸರ್. ಅಂದ್ರೆ ಮೈಕ್ರೋ ಸ್ಪ್ರಿಂಕ್ಲರ್ ಇರಿಗೇಷನ್ ದೊಡ್ಡ ಸ್ಪ್ರಿಂಕ್ಲರ್ ಇರಿಗೇಷನ್ ಗಿಂತ ಅನುಕೂಲ ಅಂತ ಅನ್ಕೊಂಡು ಅನೇಕರಿಗೆ ಗೊತ್ತಿದೆ. ಆ ಒಂದು ಯೋಜನೆಯು ಕಾರ್ಯಗತವಾಗ್ತಾ ಇದೆ, 90% ರಿಯಾಯಿತಿ ಅಲ್ವಾ? ಹೌದು ಸರ್. ಅದು ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನ ಆಗ್ತದೆ. ಅಲ್ಲಿ ತೋಟಗಾರಿಕೆಯಲ್ಲಿ ಡ್ರಿಪ್ ಇರಿಗೇಷನ್, ನಮ್ಮಲ್ಲಿ ಸ್ಪ್ರಿಂಕ್ಲರ್. ಎಷ್ಟು ಎಕರೆ ಪ್ರದೇಶ ಅಂತ ಏನಾದರೂ ಸೀಮಿತ ಮಾಡ್ಕೊಂಡಿದ್ರೆ? 2 hectare ಸೀಮಿತವಾಗಿದೆ ನಮ್ಮಲ್ಲಿ. ಬಟ್ ರೈತರದ್ದು ಈಗ ಎಲ್ಲದಕ್ಕೂ ಕೆ ಕಿಸಾನ್ ಇರ್ತಾ ಇರೋದ್ರಿಂದ ನೋಂದಣಿ ಆಗಿರುತ್ತೆ, ಅದಕ್ಕೆ ತಕ್ಕ ಹಾಗೆ ಕೆಲವೊಂದು 40 ಗುಂಟೆ ಇರುತ್ತೆ, ಕೆಲವೊಂದು 60 ಗುಂಟೆ ಇರುತ್ತೆ. ಅಷ್ಟಕ್ಕೆ ಸೀಮಿತವಾಗಿ ಸಾಫ್ಟ್ವೇರ್ ಇರೋದ್ರಿಂದ, ಕೃಷಿ ಇಲಾಖೆದು ಆಲ್ಮೋಸ್ಟ್ ಈಗ ಎಲ್ಲಾ ಯೋಜನೆಗಳು ಆನ್ಲೈನ್ ಮತ್ತೆ ಸಾಫ್ಟ್ವೇರ್ ಇರೋದ್ರಿಂದ ತಾನೇ ತಗೊಳ್ಳುತ್ತದೆ. ಎಷ್ಟು ಎಕರೆಗೆ ಟೆಕ್ನಿಕಲಿ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಸೀಮಿತವಾಗಿ ಸಬ್ಸಿಡಿ ಮತ್ತೆ ಪೈಪ್ಗಳನ್ನು ಲಭ್ಯ ಇದೆ. ಸರಿನೇ ಸರಿನೇ. ತಾವು ಹೇಳ್ತಾ ಇದ್ರಿ, ಬಿತ್ತನೆ ಬೀಜವನ್ನ ಹಾಕೋದ್ರಿಂದ ಹಿಡಿದು ಕಟಾವಿನ ತನಕ, ಈಗ ಉದಾಹರಣೆಗೆ ಟ್ರ್ಯಾಕ್ಟರ್, ಟಿಲ್ಲರ್, ರೋಟೋವೇಟರ್, ವೀಟ್ ಕಟರ್ ಇರ್ಬೋದು, ಪವರ್ ಸ್ಪ್ರೇಯರ್ ಇರ್ಬೋದು, ಅದರಲ್ಲೂ 3 HP, 5 HP, 8 HP ರೈತರಿಗೆ ಹೇಗೆ ಅವಶ್ಯಕತೆ ಇದೆ ಅದರ ಹಾಗೆ ಪಂಪ್ಸೆಟ್ಗಳು, ರೀಪರ್ಗಳು, ಪ್ಲೌಗಳು, ಎಣ್ಣೆ ಗಾಣಗಳು, ಇಂಥದೆಲ್ಲ ಸುಮಾರಷ್ಟು ಉಪಕರಣಗಳು ಸಿಗುತ್ತೆ. ಯಾಕಂದ್ರೆ ಇದು ರೈತರು ಏನು ಅವಶ್ಯಕತೆ ಇದೆ ಅದನ್ನು ಬಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ನಮ್ಮಲ್ಲಿ ಕೇಂದ್ರ ಕಚೇರಿಯಿಂದ ಎಂಪನೆಲ್ ಆಗಿರುತ್ತೆ, ಅದ್ರಲ್ಲಿ ತಮ್ಗೆ ಇಚ್ಛೆ ಇರುವ ಏನು ಇದು ಎಂಪನೆಲ್ ಆಗಿರುತ್ತೆ, ಆ ಪಟ್ಟಿಯಲ್ಲಿ ನೋಡ್ಬಿಟ್ಟು ಅವರು ಫಾರ್ಮರ್ ಶೇರ್ ನ ಕಟ್ಟಿದ್ರೆ ನೇರವಾಗಿ ಆ ಫಾರ್ಮರ್ ಶೇರ್ ಕಂಪನಿಗೆ ಹೋಗಿರುತ್ತೆ. ಆ ಕಂಪನಿಯಿಂದ ರಿಸೀವ್ ಮಾಡಿದ ತಕ್ಷಣ ಮಷಿನರಿಯನ್ನ ನೇರವಾಗಿ ರೈತರಿಗೆ ಡೆಲಿವರಿ, ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ಸಮ್ಮುಖದಲ್ಲಿ ಮಷಿನರಿಯನ್ನ ಅವರು ವಿತರಣೆ ಮಾಡ್ತಾರೆ. ಅದಾದ್ಮೇಲೆ ನಾವು ಸರ್ಕಾರದ ಸಹಾಯಧನವನ್ನು ನೇರವಾಗಿ ಕಂಪನಿಗೆ ನೀಡ್ತಾ ಇರುವ ಪದ್ಧತಿ. ಅಂದ್ರೆ ಪೂರ್ಣ ಹಣವನ್ನ ಕೃಷಿಕ ಭರಿಸಬೇಕು, ಅವಶ್ಯಕತೆ ಇರಲ್ಲ ಸರ್. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಮಾಡಿದ್ರೆ ಸಾಕಾಗುತ್ತ? ಹೌದು ಸರ್, ನಮ್ದು ಮೇನ್ ಕೇಂದ್ರ ಸ್ಥಾನ ರೈತರಿಗೆ ಅಂದ್ರೆ ತಮ್ಮ ಹೋಬಳಿ ಮಟ್ಟದಲ್ಲಿರುವ ರೈತ ಸಂಪರ್ಕ ಕೇಂದ್ರ. ಅಲ್ಲಿ ಇಕೆವೈಸಿಗಾಗ್ಲಿ, ಆಮೇಲೆ ಪಿಎಂ ಕಿಸಾನ್ ಇತ್ತೀಚೆಗೆ ಬರ್ತಾ ಇರುವ ದುಡ್ಡು, ಅದರಲ್ಲಿ ಏನ್ ನ್ಯೂನ್ಯತೆ ಇದೆ ಅದನ್ನೆಲ್ಲ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ, ಸರಿಪಡಿಸ್ಲಿಕ್ಕೆ ಅಥವಾ ವಿಚಾರ ಮಾಡ್ಲಿಕ್ಕೆ ಎಲ್ಲ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕು. ಹಾಗೆ ತಮ್ಗೆ ಏನಾದ್ರೂ ತಾಂತ್ರಿಕತೆ ಅವಶ್ಯಕತೆ ಇದ್ದಲ್ಲಿ ಕೆವಿಕೆ ಸೈಂಟಿಸ್ಟ್ ಇದ್ದಾರೆ ಇಲ್ಲಿ, ಹಾಗೂ ಬೇರೆ ಬೇರೆ ಫಾರೆಸ್ಟ್ರಿ ಕಾಲೇಜಲ್ಲೂ ಸೈಂಟಿಸ್ಟ್ ಇದ್ದಾರೆ, ಅಥವಾ ಇನ್ನ ಇತರೆ ಇಲಾಖೆಗಳ ತೋಟಗಾರಿಕೆ ಇರಬಹುದು, ಪಶುವೈದ್ಯ ಅಧಿಕಾರಿಗಳಿರ್ಬಹುದು, ತಾಂತ್ರಿಕ ಮಾಹಿತಿ ಅಥವಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ಬೇಕು ಅಂದವಾಗ ರೈತರು ಬಂದು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ತಮ್ಮ ಬೇಡಿಕೆಯನ್ನು ಇಟ್ಟವಾಗ ನಮ್ಮ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳಿಗೆ ಸಮನ್ವಯ ಮಾಡ್ಕೊಂಡ್ಬಿಟ್ಟು ಅವರಿಗೆ ಒಂದು ಡೇಟ್ ಕೊಟ್ಬಿಟ್ಟು ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅವೇರ್ನೆಸ್ ಮಾಡ್ಕೊಳ್ಳುವ ಕಾರ್ಯಕ್ರಮನೂ ಇದೆ. ಈಗ ಸೌಲಭ್ಯಗಳನ್ನ ಪಡೆದುಕೊಳ್ಳಿಕ್ಕೆ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಅವ್ರದ್ದು ಆಧಾರ ಸಂಖ್ಯೆ ಆಮೇಲೆ ಪ್ಯಾನ್ ನಂಬರ್ ಇವೆಲ್ಲ ಬೇಕಾಗುತ್ತೆ? ಈಗ ಫ್ರೂಟ್ಸ್ ಅಂತ ನಾವು ಯುನೀಕ್ ಐಡಿ ಎಲ್ಲಾ ರೈತರು ಕಡ್ಡಾಯವಾಗಿ ಮಾಡ್ಕೊಳ್ಬೇಕು ಅಂತ ಮೊದ್ಲಿಂದನೂ ಮಾಡ್ತಾ ಇದ್ದೇವೆ. ಇದು ಕೃಷಿ ಇಲಾಖೆಗೆ ಅಷ್ಟೇ ಅಲ್ಲ, ಬರ್ತಾ ಇದು ಎಲ್ಲಾ ಇಲಾಖೆಗೂ ಬಂದಿದೆ. ತೋಟಗಾರಿಕೆ ಇರಬಹುದು, ಈಗ MSP ಅಲ್ಲಿ ರೈತರು ಬೆಳೆದ ಬೆಳೆಯನ್ನು ಎಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿಗೂ ಅವಶ್ಯಕತೆ ಇದೆ. ಇವನ್ ಬ್ಯಾಂಕ್ ಸಾಲ ಸೌಲಭ್ಯಗಳಿಗೂ ಈ ಫ್ರೂಟ್ಸ್ ಐಡಿ. ಈ ಫ್ರೂಟ್ಸ್ ಐಡಿ ಇದ್ರೆ ರೈತರು ಐಡಿ ತಂದು ಕೊಟ್ರೆ ನಮ್ಮ ಸಾಫ್ಟ್ವೇರ್ ಕೆ ಕಿಸಾನ್ ದಲ್ಲಿ ಅಪ್ಡೇಟ್ ಮಾಡ್ಕೊಂಡ್ರೆ ನಮ್ಗೆ ರೈತರದು ಎಲ್ಲಾ ಹಿಸ್ಟ್ರಿ ಬರುತ್ತೆ. ಇಲ್ಲ ರೈತರು ತಮ್ಮ ಫ್ರೂಟ್ಸ್ ಐಡಿನ ಮರ್ತು ಹೋಗ್ಬಿಟ್ಟಿದ್ರೆ ತಮ್ಮ ಆಧಾರ್ ಕಾರ್ಡ್ ತಂದ್ರೆ ನಾವು ಅದನ್ನ ಅಪ್ಡೇಟ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಸಿಗುತ್ತೆ. ಇದು ಎರಡೂ ಮಾಡಿಲ್ಲ, ಇನ್ನು ಫ್ರೂಟ್ಸ್ ಐಡಿನೇ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ರೈತರು, ಅವಾಗ ತಮ್ದು ಆಧಾರ್ ಕಾರ್ಡ್, ಎರಡು ಫೋಟೋ, ಲೇಟೆಸ್ಟ್ ಪಾಸ್ಬುಕ್, ಅಕೌಂಟ್ ನಂಬರ್, ಮತ್ತೆ ಈಗ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲಿ ಆಧಾರಿಗೆ ಲಿಂಕ್ ಆಗಿದೆ ಆ ಅಕೌಂಟ್ ನಂಬರ್ ನ ರೈತರು ಮತ್ತೆ RTC ಸಮೇತ ಬಂದು ಒಂದ್ಸಲ ಫಸ್ಟ್ ಟೈಮ್ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಸಾಫ್ಟ್ವೇರ್ ತನ್ನಷ್ಟಾನೇ ತಗೊಳ್ಳುತ್ತೆ. ಇವನ್ ಈ ಫ್ರೂಟ್ಸ್ ದಲ್ಲಿ ನಾನು ಹೇಳ್ಬೇಕಂದ್ರೆ ರೈತರು ಏನ್ ಬೆಳೆದಿದ್ದಾರೆ, ತಾವು ಬೆಳೆದಿದ್ದ ಬೆಳೆಗೆ ಏನದಕ್ಕೆ ಪರಿಹಾರ, ಇವನ್ ಮಣ್ಣಿನ ಪರೀಕ್ಷೆ ಆಗ್ಬಹುದು ಅಥವಾ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾಗುವ ಗೊಬ್ಬರಗಳನ್ನ ಹಾಕ್ಬೇಕು, ಅದನ್ನು ಈಗ ನಮ್ಮ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ಗಳಿಗೆ ಲಿಂಕ್ ಮಾಡ್ತಾ ಇದ್ದಾರೆ. ರೈತಂದು ಎಲ್ಲ ಜಾತಕ ಹೇಳ್ಬಹುದು, ಎಲ್ಲ ಲ್ಯಾಂಡ್ ಇಂದು ಅದೆಲ್ಲ ಮಾಹಿತಿ ಇದರಲ್ಲಿ ಸಿಗುತ್ತೆ. ಒಟ್ಟಾರೆ ಒಬ್ಬ ಕೃಷಿಕನ ಸಂಪೂರ್ಣವಾದ ವಿವರ ಫ್ರೂಟ್ ತಂತ್ರಾಂಶದಲ್ಲಿ ಲಭಿಸುತ್ತೆ. ಹೌದು ಸರ್. ಈಗ ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಹೇಳುವುದಂದ್ರೆ, ಈ PM ಕಿಸಾನ್ 48,000 ರೈತರಷ್ಟು ಮಾಡ್ಕೊಂಡಿದ್ದಾರೆ, ಬಟ್ ಕೆಲವರು ಇಕೆವೈಸಿ ಮಾಡಿಲ್ಲ. ರಾಜ್ಯಕ್ಕೆ ನಾವು ಕಂಪೇರ್ ಮಾಡಿದಾಗ ನಮ್ದು ಸ್ಟೇಟ್ ಅವರೇಜ್ ಗಿಂತ ಜಾಸ್ತಿ ಇದೀವಿ ನಾವು. 75% ಅಷ್ಟು ಇಕೆವೈಸಿ ಮಾಡಿದೀವಿ, ಬಟ್ ಇದು ಇಲ್ಲಿಗೆ ನಿಲ್ಬಾರ್ದು. ಯಾಕಂದ್ರೆ ಇಕೆವೈಸಿ ಮಾಡಿಲ್ಲ ಅಂದ್ರೆ ಬರುವ ಕಂತುಗಳು 2,000 ಬರ್ತಾ ಇದೆ, ಅದು ನಿಲ್ಲುವ ಸಾಧ್ಯತೆ ಇದೆ. ಅದಕ್ಕಾಗಿ ಒಂದು 25% ಏನು ರೈತರು ಉಳ್ಕೊಂಡಿದ್ದಾರೆ, ದಯವಿಟ್ಟು ನಿಮ್ಮ ಹತ್ತಿರದ CHC ಸೆಂಟರ್ ಅಥವಾ ತಾವೇ ತಮ್ಮ ಮೊಬೈಲ್ ಆಂಡ್ರಾಯ್ಡ್ ಫೋನ್ ಅಲ್ಲಿ ಅದನ್ನ ಎನ್ರೋಲ್ ಮಾಡ್ಕೊಳ್ಬಹುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಳ್ಳೇದು. ಈಗೆಲ್ಲ ಆಂಡ್ರಾಯ್ಡ್ ಮೊಬೈಲ್ಗಳು ಬೇಕೇ ಬೇಕು ಅನ್ನೋ ತರ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ರೈತರು ಆ ತರದ ಸೆಟ್ಗಳನ್ನ ತೆಗೆದುಕೊಂಡ್ರೆ ಒಳ್ಳೇದೇ. ಬಹಳಷ್ಟು ಜನರ ಹತ್ರ ಈಗಾಗಲೇ ಇದೆ, ನಮ್ಮ ಕೊಡಗಿನ ರೈತರ ಹತ್ರ ಅಂತೂ ಇದೆ. ಆದ್ರೆ ಅವರು ತೋಟಕ್ಕೆ ಹೋದಾಗ ಏನ್ ಮಾಡ್ತಾರೆ, ಆ ಚಿಕ್ಕದ ಒಂದು ಸಿಂಪಲ್ ಮೊಬೈಲ್ ಹಿಡ್ಕೊಂಡು ಹೋಗುವಾಗ ಇಲ್ಲಿ ಸ್ವಲ್ಪ ನಮ್ಗೆ ಕಷ್ಟ ಆಗ್ತಾ ಇದೆ. ಇನ್ನೊಂದು ಏನಾಗಿದೆ, ಪ್ರತಿ ಸಲ ನಾವು ಬೆಳೆ ಸಮೀಕ್ಷೆ ಒಂದು ಮಾಡ್ತಾ ಇದೀವಿ, ಇಲ್ಲಿ ಮೇಜರ್ ಮುಂಗಾರು ಹಂಗಾಮಿನಲ್ಲಿ ಬರ್ತಾ ಇದೆ. ರೈತರಿಗೆ ನಾನು ಕೋರ್ಕೊಳ್ಳೋದಂದ್ರೆ, ದಯವಿಟ್ಟು ಈಗ 3-4 ವರ್ಷದಿಂದ ತಾವು ನೋಡ್ತಾ ಇದೀರಿ ಬೆಳೆ ಸಮೀಕ್ಷೆ ಏನಿದೆ, ರೈತರು ತಾವೇ ತಮ್ಮ ಹೊಲದಲ್ಲಿ ಮಾಡ್ಕೊಂಡ್ರೆ ಅದು ಬಹಳ ಉತ್ತಮ. ಯಾಕಂದ್ರೆ ಇಲ್ಲಿ ಗುಡ್ಡಗಾಡ ಪ್ರದೇಶ ಇರೋದ್ರಿಂದ ಪ್ರೈವೇಟ್ ರೆಸಿಡೆಂಟ್ಸ್ ಏನ್ ಅಂತ ಇದೀವಿ ಅವ್ರಿಗೆ ಕಳಿಸಿದ್ರು, ಅವರಿಗೆ ಕೆಲವೊಂದು ಯಾಕಂದ್ರೆ ಪ್ಯಾಚ್ ಅಲ್ಲಿ ಇರ್ತಾ ಇರೋದ್ರಿಂದ ಎಲ್ಲಾರನ್ನ ಅವ್ರು ಕವರ್ ಮಾಡ್ಲಿಕ್ಕಿಲ್ಲ ಅಥವಾ ಮಾಡದೇ ಇರ್ಬೋದು. ಅದಕ್ಕಾಗಿ ರೈತರಿಗೆ ಗೊತ್ತಿರುವ ತಮ್ಮ ಬೆಳೆ ಮತ್ತೆ ಎಷ್ಟು ಟೈಪ್ ತಾವು ಬೆಳೆ ಹಾಕಿದ್ದು ಇನ್ನೊಬ್ರು ಯಾರು ಅದನ್ನ ಹೇಳಲಿಕ್ಕೆ ಆಗಲ್ಲ. ಇದನ್ನ ಬಹಳ ಅಕ್ಯುರೇಟ್ ಆಗಿ ಮಾಡ್ಬೇಕಂದ್ರೆ ರೈತರೇ ನೋಂದಣಿ ಮಾಡ್ಕೊಳ್ಬೇಕು, ರೈತರೇ ಸಮೀಕ್ಷೆ ಮಾಡ್ಕೊಳ್ಬೇಕು. ಬಹಳ ಈಸಿ ಇದೆ ಅದು, ಗೂಗಲ್ ಆಪ್ ಅಲ್ಲೇ ಸಿಗುತ್ತೆ ಅದು. ದಯವಿಟ್ಟು ಮುಂದಿನ ವರ್ಷ ನಾವು ಯಾವಾಗ ಮುಂಗಾರದಲ್ಲಿ ಹೇಳ್ತೀವಿ, ರೈತರು ಇದನ್ನ ಮುತುವರ್ಜಿ ವಹಿಸಿ ಮಾಡ್ಕೊಳ್ಬೇಕು. ಮುಂದಿನ ಸಮಯದಲ್ಲಿ ಬೆಳೆ ವಿಮೆ ಆಗ್ಲಿ, ಬೆಳೆ ಸಮೀಕ್ಷೆ ಆಗ್ಲಿ, ಆಮೇಲೆ MSP ಅಲ್ಲಿ ಆಗ್ಲಿ, ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭತ್ತ ಮತ್ತು ಮೆಕ್ಕೆಜೋಳದ ಬಿತ್ತನೆ ಯಂತ್ರಗಳ ಬಗ್ಗೆ ಹೇಳ್ತಾ ಇದ್ರಿ, ಈಗ ಎಷ್ಟೋ ಸಾರಿ ಒಬ್ಬೊಬ್ಬರ ತೆಗೆದುಕೊಳ್ಳಿಕ್ ಆಗುದಿಲ್ಲ, ವೆಚ್ಚ ಆಗ್ತದೆ. ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಎಷ್ಟು ಬೆಲೆ ಆಗುತ್ತೆ? ಸಮುದಾಯಕವಾಗಿ ಈಗ FAO ಕೆಲವೊಂದು ಕಡೆಗೆ ಮಾಡ್ಕೊಂಡಿದ್ದಾರೆ, ಸ್ವಸಹಾಯ ಸಂಘಗಳಿದ್ದಾವೆ, ಇನ್ನು ಸೊಸೈಟಿಗಳ ಮೂಲಕ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆಯಾ? ಹೀಗೆ ಸರ್, ಈಗಾಗಲೇ ನಮ್ಮ ಈ ಹೋಬಳಿ ಮಟ್ಟದಲ್ಲಿ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಅಂತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದವರು 3 ಕಡೆ ನಡೆಸ್ತಾ ಇದಾರೆ ಇಡೀ ಜಿಲ್ಲೆಯಲ್ಲಿ. ವರ್ಷ ಏಜೆನ್ಸಿ ಅಂತ ಉಳಿದಿದ್ದ 11 ಕಡೆ ಅವರು ನಡೆಸ್ತಾ ಇದ್ದಾರೆ. ಕೆಲವೊಂದರಲ್ಲಿ ಏನಾಗಿದೆ ಅಂದ್ರೆ ಇದು ಒಂದೇ ಸೀಸನ್ ಇರೋದ್ರಿಂದ ಅದರದ್ದು ಲಾಭ ರೈತರು ಪಡ್ಕೊಳ್ತಾ ಇಲ್ಲ, ಮತ್ತೆ ಇದು ಸ್ವಲ್ಪ ಗುಡ್ಡಗಾಡ ಪ್ರದೇಶದಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಮತ್ತೆ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ನಡೀತಾ ಇದೆ, ಅವರಿಗೂ ಪ್ರಾಫಿಟ್ ಬೇಸಿಸ್ ಇಲ್ಲ, ಕಡಿಮೆ ಇದೆ. ಇದು ಹೊರತುಪಡಿಸಿ ನಮ್ಮಲ್ಲಿ ಈಗ NRLM ಗ್ರೂಪ್ಸ್ ಅಂತಿದೆ, ಅವ್ರ ಒಂದು ನಾಲ್ಕೈದು ಗ್ರೂಪ್ಸ್ ಅಲ್ಲಿ ಅವರು ಕೆಲವೊಂದು ಇಕ್ವಿಪ್ಮೆಂಟ್ಸ್ ಅನ್ನ 80% ಸಬ್ಸಿಡಿ ಹಾಗೆ 10 ಲಕ್ಷದವರೆಗೆ, 2 ಲಕ್ಷ ಸಂಘದವರು ಹಾಕ್ಬೇಕು, 8 ಲಕ್ಷ ಕೇಂದ್ರ ಸರ್ಕಾರದಿಂದ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಒಂದು 5 NRLM ಗುಂಪುಗಳಿಗೆ ನಾವು ಈಗಾಗಲೇ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ರೂಪದಲ್ಲೇ ಕೊಟ್ಟಿದೀವಿ. ಹಾಗೆ ಮುಂದಿನ ದಿನಗಳಲ್ಲಿ FPOsಗಳು ತಮ್ಮ ಪ್ರಾಜೆಕ್ಟ್ ಅಲ್ಲಿ ಬರ್ಕೊಂಡು ಬಂದಾಗ ಅವರು ಇದನ್ನ ಮಾಡ್ಕೊಳ್ಬಹುದು. ಯಾಕಂದ್ರೆ ಇಲ್ಲಿ ಒಂದೇ ಸೀಸನ್ ಇರೋದ್ರಿಂದ ಭತ್ತದ್ದು, ರೈತರು ಇಂಡಿವಿಜುವಲ್ ಆಗಿ ತಕೊಳ್ಳೋದ್ರಲ್ಲಿ ವೇಸ್ಟ್ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಈ ರೀಪರ್ ಇರ್ಬೋದು ಅಥವಾ ಹಾರ್ವೆಸ್ಟರ್ ಇರ್ಬೋದು, ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ ತಕೊಂಡ್ ಬಂದ್ಬಿಟ್ಟು ಒಂದ್ ಸೀಸನ್ ಮಾಡ್ಬಿಟ್ಟು ಅದನ್ನ ಹಾಗೆ ಇಟ್ಟು ವೇರ್ ಅಂಡ್ ಟೇರ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಿಂತ ಗುಂಪಲ್ಲಿ ಬಂದು ರೈತರು ಈ ಇಕ್ವಿಪ್ಮೆಂಟ್ಸ್ ನ ತಾವೇ ಮೇಂಟೈನ್ ಮಾಡ್ಕೊಂಡು ತಮ್ಮ ಸದಸ್ಯರಿಗೆ ಹಂಚಿಕೊಂಡವಾಗ ಮಿನಿಮಮ್ ಬಾಡಿಗೆ ಆಧಾರದ ಮೇಲೆ ಕೊಟ್ಟವಾಗ ಇದು ಲಾಭದಾಯಕ ಆಗುತ್ತೆ ಅಂತ ನಾನು ತಿಳ್ಕೊಂಡೆ. ನಿಜ ನಿಜ. ಕಂಬೈನ್ಡ್ ಹಾರ್ವೆಸ್ಟರ್ ಭತ್ತದಲ್ಲಿ ಎಷ್ಟು ಬೆಲೆ ಆಗುತ್ತೆ ಮೇಡಮ್? ಈಗ ಐ ಥಿಂಕ್ ಇದು ಮೋರ್ ದೆನ್ 25-30 lakhs ಕ್ಕಿಂತ ಮೇಲೇನೆ ಇರುತ್ತೆ. ವೈಯಕ್ತಿಕವಾಗಿ ತಗೊಳ್ಳೋದು ಕಷ್ಟ. ಕೆಲವೊಬ್ರು ಒಂದ್ ರೀತಿ ಮೊಂಡ ಧೈರ್ಯ ಮಾಡ್ಕೊಂಡು ತಗೊಂಡು ಅವರು ಬಳಸ್ಕೊಂಡು ಇನ್ನು ಬೇರೆ ಬೇರೆಯವರಿಗೆ ಬಾಡಿಗೆಗೆ ಉಪಯೋಗಿಸ್ಕೊಂಡು ಚೆನ್ನಾಗಿ ದುಡಿಮೆ ಮಾಡೋದಿದೆ. ಅದೂ ಒಂದು ಒಳ್ಳೆ ಬಿಸ್ನೆಸ್. ಹೌದು. ಬಟ್ ತುಂಬಾನೇ ಜಾಸ್ತಿ ಆದವಾಗ ಅದು ಕಷ್ಟ, ಯಾಕಂದ್ರೆ ಅಷ್ಟು ವರ್ಕ್ಔಟ್ ಆಗಲ್ಲ. ಮತ್ತೆ ಬೇರೆ ಕಡೆ ಏನಾಗುತ್ತಂದ್ರೆ ಒಂದೊಂದ್ ಜಿಲ್ಲೆ ಆದ್ಮೇಲೆ ಇನ್ನೊಂದ್ ಜಿಲ್ಲೆಗೆ ಅದನ್ನ ಎಂಟರ್ಪ್ರಿನಿಯರ್ಶಿಪ್ ಆಗಿ ಡೆವಲಪ್ ಮಾಡ್ಕೊಂಡು ಅಕ್ಕಪಕ್ಕ ಜಿಲ್ಲೆಗೆ ತಗೊಂಡು ಹೋಗಿ. ಯಾಕಂದ್ರೆ ಒಂದೇ ಸಲ ಎಲ್ಲಾ ಹಾರ್ವೆಸ್ಟಿಂಗ್ ಬರಲ್ಲ. ಮೈಸೂರಲ್ಲಿ ಮಂಡ್ಯದಲ್ಲಿ ಬೇರೆ ಟೈಮ್ ಇರುತ್ತೆ, ನಮ್ ಕೊಡಗಿಗೆ ಟೈಮ್ ಬೇರೆ ಇರುತ್ತೆ. ಹಾಗೆ ಅದನ್ನ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಂಡ್ರೆ ಈ ಎಂಟರ್ಪ್ರಿನಿಯರ್ಸ್ ಗೆ ಇದು ಒಳ್ಳೆ ಅವಕಾಶ ಅಂತ ಹೇಳ್ಕೊಳ್ಳಿಕ್ಕೆ. ಒಳ್ಳೆ ಮಾತು ಹೇಳ್ತಾ ಇದ್ರಿ. ತಾವು ದುಡಿಬೇಕನ್ನೋ ತರ ಇದ್ರೆ ಏನೆಲ್ಲ ಅವಕಾಶಗಳಿದಾವೆ, ಮತ್ತೆ ಒಂದೇ ಹಂಗಾಮು ಮುಗೀತಂತ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋ ಅಗತ್ಯನೇ ಇಲ್ಲ. ಪಕ್ಕದಲ್ಲಿ 2-3 ಜಿಲ್ಲೆಗೆ ಓಡಾಡಿದ್ರೆ ಗೊತ್ತಾಗ್ತದೆ ಇನ್ನೂ 1 ತಿಂಗಳು 2 ತಿಂಗಳು ಕಟಾವು ಮಾಡೋದಿದೆ ಅಂತ ಅನ್ಕೊಂಡು ಅಲ್ಲಿಗೆ ಹೋಗಿ ದುಡಿಮೆ ಮಾಡ್ಕೊಂಡು ಬರ್ಬೋದು. ಆಮೇಲೆ ಎಷ್ಟೋ ಜನ ರೈತರಿಗೂ ಪ್ರಯೋಜನ ಆಗುತ್ತೆ, ಇವ್ರಿಗೂ ಒಳ್ಳೆ ದುಡಿಮೆ ಆಗ್ತದೆ. ಕಳೆ ಕೊಚ್ಚ ಯಂತ್ರವನ್ನ ಎಷ್ಟೋ ಜನ ರೈತರು ಉಪಯೋಗಿಸ್ಕೊಳ್ತಿದ್ದಾರೆ. ಈಗ ಒಂದ್ಸಾರಿ ಸಬ್ಸಿಡಿ ತೆಗೆದುಕೊಂಡ ಮೇಲೆ ಮತ್ತೆ ಎಷ್ಟು ವರ್ಷ ಆದ್ಮೇಲೆ ಕಳೆ ಕೊಚ್ಚ ಯಂತ್ರಕ್ಕೆ ನೀವು ಸಬ್ಸಿಡಿ ಕೊಡ್ತೀರಿ ಅಥವಾ ಅನುದಾನವನ್ನು ಒದಗಿಸ್ತೀರಿ? ಈಗ ಕೆಲವೊಂದಕ್ಕೆ ಏನಾಗುತ್ತೆ ಅಂದ್ರೆ 5 ವರ್ಷ ಇದೆ, ಕೆಲವೊಂದಕ್ಕೆ 3 ವರ್ಷ ಇದೆ. ಬೇರೆ ಬೇರೆ ಇಕ್ವಿಪ್ಮೆಂಟ್ ಅದು ಲಾಕ್ ಆಗ್ಬಿಟ್ಟಿದೆ ನಮ್ ಸಾಫ್ಟ್ವೇರ್ ಅಲ್ಲಿ. ಅದೇ RTCಗೆ ಅದೇ ರೈತರಿಗೆ ನಾವು ಇನ್ನೊಮ್ಮೆ ಕೊಡಲ್ಲ. ಇದು ಯಾಕೆ ಮಾಡ್ತಾ ಇದ್ದಾರಂದ್ರೆ ಜಿಲ್ಲೆಯಲ್ಲಿರುವ ಎಲ್ಲಾ ರೈತರಿಗೂ ಯಾರು ಪಡ್ಕೊಂಡಿರಲ್ಲ ಸೌಲಭ್ಯನ ಅವ್ರಿಗೆ ಮೊದಲು ಒಂದ್ ರೌಂಡ್ ಸಿಕ್ಕಿರ್ಲಿ. ಅದಾದ್ಮೇಲೆ ವೇರ್ ಅಂಡ್ ಟೇರ್ ಸ್ವಲ್ಪ ಮಟ್ಟಿಗೆ ಬರುತ್ತೆ, ಇದೆಲ್ಲ ಹಾರ್ಡ್ ಮಷಿನ್ಸ್ ಇರೋದ್ರಿಂದ ಅದನ್ನ ಸೆಕೆಂಡ್ ರೌಂಡ್ ಆಗಿ ಬ್ಲಾಕ್ ಪೀರಿಯಡ್ ಆದ್ಮೇಲೆ ಮತ್ತೊಮ್ಮೆ ಕೊಡ್ತಾ ಇದೀವಿ. ಸರಿ, ಇನ್ನೊಂದ್ ನಾನು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ ಮೆಕನೈಸೇಷನ್ ಗೆ ನಮ್ಗೆ ಜಿಲ್ಲೆಗೆ 2.75 crore ಅನುದಾನ ಈಗಾಗಲೇ ನಮ್ಮ ಹತ್ರ ಲಭ್ಯ ಇದೆ. ರೈತರು ಇದು ಸರಿಯಾದ ಸಮಯ ಇದೆ, ಬಂದು ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಹಾಗೆ ಸ್ಪ್ರಿಂಕ್ಲರ್ಸ್ ಗೆ ಏನಂತ ಇದ್ವಿ ಅದಕ್ಕೆ ಸುಮಾರು 1.25 crore ಜಿಲ್ಲೆಗೆ ಬಿಡುಗಡೆ ಆಗಿದೆ. ರೈತರು ಇದರದು ಸದುಪಯೋಗ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಇಕ್ವಿಪ್ಮೆಂಟ್ ಗೆ ಅದೇನಾಗುತ್ತೆ ಅಂದ್ರೆ ಜಾಸ್ತಿ ಸಬ್ಸಿಡಿ ಇದ್ದಾಗ ಕಡಿಮೆ ಇಕ್ವಿಪ್ಮೆಂಟ್ ಬರುತ್ತೆ. ಈಗ 2 crore ನಾವು ಪವರ್ ಟಿಲ್ಲರ್ ಕೊಟ್ಟಾಗ 40 crore ಮುಗ್ದೋಗ್ಬಿಡುತ್ತೆ. ಅದೇ ಪವರ್ ವೀಡ್ ಕಟ್ಟರು, ಪಂಪ್ ಸೆಟ್ ಜಾಸ್ತಿ ಜನರಿಗೆ ನಾವು ಅದನ್ನ ಹಂಚಬಹುದು ಅಥವಾ ಬಹಳ ಜನ ಉಪಯೋಗ ಪಡ್ಕೊಳ್ಬಹುದು ಅಂತ ಪವರ್ ಟಿಲ್ಲರ್ ಗೆಲ್ಲ ರೆಸ್ಟ್ರಿಕ್ಷನ್ಸ್ ಹಾಕಿರುತ್ತೆ. ಮಿತಿ ಮೀರಿ ಜಾಸ್ತಿ ಇದ್ದಾಗ ನಾವು ಕೇಂದ್ರ ಕಚೇರಿದು ಪರ್ಮಿಷನ್ ತಗೊಂಡು ಮಾಡ್ಬೇಕಾಗುತ್ತೆ. ಎಲ್ಲಾನು ಒಂದೇ ಐಟಮ್ ಮಾಡಿದವಾಗ ಎಲ್ಲ ರೈತರಿಗೂ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಸಬ್ಸಿಡಿನ ಡಿಸ್ಟ್ರಿಬ್ಯೂಟ್ ಮಾಡೋದು ಕಷ್ಟ ಆಗುತ್ತೆ. ಈಗ ಈ ವರ್ಷ ಸಿಗ್ಲಿಲ್ಲ ಅಂತ ಅನ್ಕೊಂಡು ಮುಂದಿನ ವರ್ಷನೂ ಪ್ರಯತ್ನ ಮಾಡಬಹುದು ರೈತರು ಅಲ್ವಾ? ಈ ಸಲ ಹಾಕಿದವ್ರದ್ದು ನೋಂದಣಿ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ನಮ್ಗೆ ಅಮೌಂಟ್ ಅಲಾಟ್ಮೆಂಟ್ ಅಥವಾ ಆಕ್ಷನ್ ಪ್ಲಾನ್. ಆಕ್ಚುಲಿ ಅನುದಾನಕ್ಕೆ ನಾವು ಕಾಯಲ್ಲ, ಒಂದ್ಸಲ ಜಿಲ್ಲೆಗೆ ಆಕ್ಷನ್ ಪ್ಲಾನ್ ಅಪ್ರೂವಲ್ ಆದ್ಮೇಲೆ, ಯಾಕಂದ್ರೆ ನಾವು ಬರೀ ರೈತರ ವಂತಿಕೆಯನ್ನ ತಗೊಳ್ತಾ ಇರೋದ್ರಿಂದ ರೈತರಿಗೆ ಆಕ್ಷನ್ ಪ್ಲಾನ್ ಅಪ್ರೂವಲ್ ಆದ ತಕ್ಷಣ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಮೇಲೆ ಯಾರು ಬರ್ತಾರೆ ಅವರಿಗೆ ನಾವು ಇಕ್ವಿಪ್ಮೆಂಟ್ಸ್ ಕೊಡ್ತಾ ಹೋಗ್ತೀವಿ. ಈ ವರ್ಷ ಸಿಕ್ಕಿಲ್ಲ ಅನ್ನೋರಿಗೆ ಮುಂದಿನ ವರ್ಷಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದೇನಾಗುತ್ತೆ, ಕೆಲವೊಂದು ಟೈಮಲ್ಲಿ ರೈತರಿಗೆ ನಾವು ಫೋನ್ ಮಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುವಾಗ ಕೆಲವೊಮ್ಮೆ ರೈತರು ಬರ್ತಾರೆ, ಕೆಲವೊಮ್ಮೆ ಇಲ್ಲ ನಮ್ಗೆ ಇಷ್ಟು ಬೇಗ ಬೇಡ ಅಂತಂದಾಗ ಅವಾಗ ಸೀನಿಯಾರಿಟಿ ಚೇಂಜ್ ಮಾಡ್ಬಿಟ್ಟು ನೆಕ್ಸ್ಟ್ ಇದ್ದವ್ರನ್ನ ಕನ್ಸಿಡರ್ ಮಾಡಿ ಅವರಿಗೆ ಅಪ್ರೂವಲ್ ಕೊಡ್ತೀವಿ. ಈ ಟ್ರ್ಯಾಕ್ಟರ್ ಟಿಲ್ಲರ್ಗೆಲ್ಲ 40%, 60%, 90% ಹೇಗೆ ಸಹಾಯಧನ? ಸರ್, ಇದು 50% ಜನರಲ್ ಇರುತ್ತೆ, 75% SEPTSP ಇರುತ್ತೆ, ಅದು L1 ಇರುತ್ತೆ. L1 ಅಂದ್ರೆ ಎಂಪನೆಲ್ ಮಾಡುವಾಗ ಲೋಯೆಸ್ಟ್ ಯಾರು ಟೆಂಡರ್ ಕರೆದಿರ್ತಾರೆ ಅದಕ್ಕೆ ನೋಡ್ಕೊಂಡ್ಬಿಟ್ಟು ಮಾಡಿರ್ತಾರೆ. ಅದಕ್ಕಿಂತ ಮೇಲೆ, ಯಾಕಂದ್ರೆ ಬ್ರ್ಯಾಂಡಿಗೆ ಹೋಗ್ತಾ ಇರುವಾಗ ಬೇರೆ ಬೇರೆ ಕಂಪ್ನಿಯವ್ರದ್ದು ಬೇರೆ ಬೇರೆ ರೇಟ್ಸ್ ಇದೆ. ಈಗ L1 ಏನಿದೆ ಅದಕ್ಕೆ ಫಿಕ್ಸ್ ಮಾಡಿರ್ತಾರೆ, ಅಷ್ಟು ಸಿಗುತ್ತೆ. ಇನ್ನು ಸೂಕ್ಷ್ಮ ತುಂತುರು ನೀರಾವರಿ ವ್ಯವಸ್ಥೆಗೆ 2 ಹೆಕ್ಟರ್ ಅಂದ್ರೆ 5 ಎಕರೆ ಪ್ರದೇಶಕ್ಕೆ ಸೀಮಿತ ಆಗೋ ರೀತಿಯಲ್ಲಿ ನೀವು ಅನುದಾನವನ್ನು ಕೊಡ್ತಾ ಇದ್ದೀವಿ. ಫುಲ್ ಸೆಟ್ಟಿಗೆ ಒಂದು 20,000 ಇದ್ರೆ ರೈತರು ವಂತಿಕೆಯಲ್ಲಿ ಸುಮಾರು 2,000 ಅಷ್ಟು ಕಟ್ಟಬೇಕಾಗುತ್ತೆ, ಉಳಿದಿದ್ದೆಲ್ಲ ಸರ್ಕಾರ ನೇರವಾಗಿ ಮ್ಯಾನುಫ್ಯಾಕ್ಚರರ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಪಂಪ್ ಸೆಟ್ಗಳು ಇಷ್ಟೇ ಅಂತ ಅನ್ಕೊಂಡು ಮಿತಿ ಇಟ್ಕೊಂಡಿದ್ರೆ ಹೇಗೆ? ಎಷ್ಟು ಹೆಚ್ ಪಿ ಬೇಕು ಅದನ್ನ ಅವರು ಹಾಕೊಳ್ಬಹುದು. ಬಟ್ ಒಂದರ ಆರ್ಟಿಸಿಗೆ ಒಂದು ಮನೆಗೆ ಒಂದೇ, ಯಾಕಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಎಲ್ಲ ರೈತ ಕುಟುಂಬಗಳಿಗೂ ಸಬ್ಸಿಡಿಯನ್ನ ವಿತರಿಸಬೇಕು ಅಂತ ಇರೋದ್ರಿಂದ ಒಂದೇ ಮನೆಗೆ ಅಥವಾ ಗಂಡ ತಕೊಂಡ್ರೆ ಹೆಂಡತಿಗೂ ಇಂಥದ್ದೆಲ್ಲ ಪ್ರೊವಿಷನ್ ಇಲ್ಲ. ಆದ್ರೆ ಒಂದೇನಾಗುತ್ತೆ, ಬೇರೆ ಬೇರೆ ಖಾತೆಗಳ ಹೆಸರಿನಲ್ಲಿ ಇಟ್ಕೊಂಡಿರ್ತಾರೆ ಹಿಡುವಳಿಯನ್ನ. ಒಂದ್ 20 ಎಕರೆ ಅಂದ್ರೆ 5-5 ಎಕರೆ ಅಪ್ಪ ಹೆಂಡತಿ ತಂದೆ ತಾಯಿ ಮಕ್ಕಳು ಈ ತರ ಹಂಚಿಕೊಂಡಿರ್ತಾರೆ, ಒಟ್ಟಿಗೆ ಇರ್ತಾರೆ. ಆಗ ಅವಕಾಶ ಸಿಗೋದಿಲ್ಲ ಅಂತ ಹೇಳ್ತೀರಾ? ಅವಾಗ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಈಗ ಡಿಮಾಂಡ್ ರೈತರಲ್ಲಿ ಯಾವ್ದು ಇಲ್ಲ ಅಂದವಾಗ, ಯಾಕಂದ್ರೆ ರೈತ ಸಂಪರ್ಕ ಕೇಂದ್ರದಿಂದ ನಮ್ಮ ಅಧಿಕಾರಿಗಳು ಬಹಳ ನಿಖರವಾಗಿ ರೈತರೊಟ್ಟಿಗೆ ಸಂಪರ್ಕದಲ್ಲಿ ಇರ್ತಾರೆ. ಅವರಿಗೆ ಪ್ರಾಕ್ಟಿಕಲ್ ಫೀಲ್ಡ್ ಪ್ರಾಬ್ಲಮ್ಸ್ ಏನಿದೆ ಏನು ಸರಿ ಇದೆ ಅದನ್ನ ನೋಡ್ಕೊಂಡ್ ಬಿಟ್ಟು ಅಲ್ಲಿ ತೀರ್ಮಾನ ತಗೊಳ್ತಾರೆ. ಆಮೇಲೆ ಡುಪ್ಲಿಕೇಶನ್ ಆಗ್ಬಾರ್ದು ಅಂತೇಳಿ ಕೆಲವೊಮ್ಮೆ ಸ್ಪ್ರಿಂಕ್ಲರ್ಸ್ ಅಥವಾ ಈ ವೀಡ್ ಕಿಟ್ಟರ್ ಕೃಷಿ ಇಲಾಖೆಯಿಂದನು ತಗೊಳ್ತೀವಿ, ಮತ್ತೆ ತೋಟಗಾರಿಕೆಯಲ್ಲಿ NOC ಇದೆ, ಒಂದು NOC ಅವರಿಂದ ತಗೊಳ್ತೀವಿ. ಇತ್ತೀಚೆಗೆ ಈ ಫ್ರೂಟ್ಸ್ ಇರೋದ್ರಿಂದ ಗೊತ್ತಾಗ್ಬಿಡುತ್ತೆ ಗೊತ್ತಾಗುತ್ತೆ ಅಲ್ಲಿ ತಗೊಂಡ್ರು ಅದು ಬ್ಲಾಕ್ ಆಗಿರುತ್ತೆ, ನಮ್ಮಲ್ಲಿ ತಗೊಂಡ್ರು ಅಲ್ಲಿ ಬ್ಲಾಕ್ ಆಗಿರುತ್ತೆ. ಇದು ಒಂದು ಒಳ್ಳೆ ಬೆಳವಣಿಗೆ, ಒಂದೇ ರೈತರಿಗೆ ಸೇಮ್ ಎಲ್ಲಾ ಸಬ್ಸಿಡಿನೂ ಒಂದೇ ಕಡೆ ಸಿಗಲ್ಲ. ಈಗ ಕಾಫಿ ಬೆಳೆ ಮಾಡೋರು ಕಾಫಿ ಮಂಡಳಿಯಿಂದ ಪಂಪ್ ಸೆಟ್ಟು ಅಥವಾ ಇನ್ನು ಬೇರೆ ಬೇರೆದಕ್ಕೆಲ್ಲ ಅನುದಾನ ತೆಗೆದುಕೊಳ್ತಾರೆ. ಕಾಫಿ ಬೆಳೆಗಾರರೇ ಭತ್ತ ಬೆಳೆದಿರ್ತಾರೆ ಅಂತ ಅನ್ಕೊಳ್ಳಿ, ಆಗ ಭತ್ತ ಬೆಳಿಲಿಕ್ಕೆ ನಿಮ್ಮ ಇಲಾಖೆಯಿಂದ ಅನುದಾನ ಪಡೆಯುವಾಗ ಏನಾದರೂ ತೊಂದರೆ ಆಗುತ್ತೆ ಹೇಗೆ? ಕಾಫಿ ಬೋರ್ಡ್ದು ನಾವು ಯೂಶಲಿ ತಗೊಳ್ಳೋ, ಯಾಕಂದ್ರೆ ಅದು ಸೆಂಟ್ರಲ್ ಗವರ್ಮೆಂಟ್ ಇರೋದ್ರಿಂದ ಮತ್ತೆ ಅವ್ರದ್ದು ಮಾನದಂಡ ಬೇರೆ ಇದೆ. ಬಟ್ ಈಗ ಸ್ಟೇಟ್ ಇಲಾಖೆಗಳು ಏನಿದೆ, ಕೃಷಿ ತೋಟಗಾರಿಕೆ ವೆಟರ್ನರಿ ಇವೆಲ್ಲ ಡಿಪಾರ್ಟ್ಮೆಂಟ್ಸ್ ಇಂದ ಲಿಂಕ್ ಇದೆ, ಮುಂದಿನ ದಿನಗಳಲ್ಲಿ ಅವ್ರದ್ದು ಲಿಂಕ್ ಇರಬಹುದು. ಬಟ್ ಅಲ್ಲಿ ಬೇಕಾಗಿರುವ ಪಂಪ್ ಸೆಟ್ ಅದರದ್ದು HP, ಯಾಕಂದ್ರೆ ಅದು ಗುಡ್ಡಗಾಡ ಪ್ರದೇಶದ ಮೇಲೆ ಮಾಡ್ತಾ ಇರೋದ್ರಿಂದ ತಾವ್ ನೋಡಿದಾಗೆ ಭತ್ತ ಸ್ವಲ್ಪ ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಇರುತ್ತೆ, ಪ್ಲೇನ್ ಲ್ಯಾಂಡ್ ಅಲ್ಲಿ ಇರುತ್ತೆ. ಅಲ್ಲಿ ನಮ್ಗೆ ಬೇಕಾಗಿರುವ ಈ ಸ್ಪೀಡ್ ಇರಬಹುದು, ಸ್ಪ್ರಿಂಕ್ಲರ್ಸ್ ನಾವೇನ್ ಯೂಸ್ ಮಾಡ್ತೀವಿ ಭತ್ತದಲ್ಲಿ ನಾವೇನ್ ಇಲಾಖೆಯಿಂದ ಏನ್ ಕೊಡ್ತಾ ಇದೀವಿ ಅದು ಕಾಫಿ ತೋಟಕ್ಕೆ ಓಡಿಸೋದು ಸ್ವಲ್ಪ ಕಷ್ಟ, ಅದಕ್ಕೆ ಆ ಫೋರ್ಸ್ ಬೇರೆ ಬೇಕಾಗುತ್ತೆ. ಈ ಮೋಟರ್ಸ್ ನಾವೇನ್ ಕೊಡ್ತಾ ಇದೀವಿ ಅದು ಕಾಫಿಯಲ್ಲಿ ಸ್ವಲ್ಪ ಹೈಯರ್ ಎಂಡ್ ಇಂದು ಬೇಕಾಗುತ್ತೆ. ಮೊದಲೆಲ್ಲ ಸಬ್ಸಿಡಿ ಹೊರತುಪಡಿಸಿ ರೈತರು ಮೂಲ ಹಣವನ್ನ ಅಥವಾ ಕಡಿತ ಮಾಡಿದ ಹಣವನ್ನ ಕೊಡ್ತಾ ಇದ್ರು, ಈಗ ಹಣವನ್ನ ಹೇಗೆ ಪಾವತಿ ಮಾಡೋದು ಅಥವಾ ಹೇಗೆ ವ್ಯವಸ್ಥೆ ಸಾಗಿದೆ ಅಂತ ಹೇಳ್ಬೋದಾ? ಈಗ ಉದಾಹರಣೆಗೆ ಕಳೆ ಕೊಚ್ಚ ಯಂತ್ರ ತೆಗೆದುಕೊಳ್ಬೇಕು ಅಥವಾ ಟ್ರ್ಯಾಕ್ಟರ್ ತೆಗೆದುಕೊಳ್ಬೇಕು, ಆದ್ರೆ ಪೂರ್ಣ ಹಣವನ್ನ ಕಟ್ಟಿ ಆಮೇಲೆ ಸಬ್ಸಿಡಿ ಹಣವನ್ನ ಇಲಾಖೆಯಿಂದ ಕೊಡ್ತಿರೋ ಹೇಗಿದೆ ವ್ಯವಸ್ಥೆ? ಈಗ ಅದು 2 ರೀತಿಯದೆ, ರೈತರು ತಾವು ಫುಲ್ ಅಮೌಂಟ್ ಕಟ್ಟಿ ತಗೊಂಡವಾಗ ಗವರ್ಮೆಂಟ್ ಸಬ್ಸಿಡಿನ ಅವ್ರಿಗೆ ಕೊಡ್ತೀವಿ. ಹೆಚ್ಚಾನ್ ಹೆಚ್ಚು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ರೈತರು ತಮ್ಮ ವಂತಿಕೆ ಏನಿದೆ, ಈಗ ನಾನು ಸ್ಪ್ರಿಂಕ್ಲರ್ ಅಂದ್ರೆ 20,000 ಅದು ಫುಲ್ ಕಾಸ್ಟ್ ಇದ್ರು 2,000 ಅಷ್ಟೇ ರೈತ ಕಟ್ಟಬೇಕಾಗುತ್ತೆ. ರೈತ ತಂದು 2,000 ರೂಪಾಯಿ ಆ ಕಂಪ್ನಿಗೆ ನೇರವಾಗಿ ಕಟ್ಟಿಬಿಟ್ಟು ನಮ್ಗೆ ಆ ರಿಸಿಪ್ಟ್ ಅಂತ ತೋರಿಸಿದ್ರೆ ನಾವು ಅದನ್ನ ಅಪ್ಲೋಡ್ ಮಾಡ್ಬಿಡ್ತೀವಿ, ಎಲ್ಲ ಆನ್ಲೈನ್ ಇರೋದ್ರಿಂದ ಅಪ್ಲೋಡ್ ಮಾಡಿದ ತಕ್ಷಣ ಅದನ್ನು ಮ್ಯಾನುಫ್ಯಾಕ್ಚರರ್ಗೆ ಹೋಗುತ್ತೆ. UTR ನಂಬರ್ ನೋಡ್ಬಿಟ್ಟು ಮ್ಯಾನುಫ್ಯಾಕ್ಚರರ್ ಆಯ್ತು ನಮ್ಗೆ ರೈತರ ವಂತಿಕೆ ಬಂದಿದೆ ಅಂದ್ರೆ ಅವ್ರು ಇಮಿಡಿಯೇಟ್ಲಿ ಸ್ಪ್ರಿಂಕ್ಲರ್ ಸೆಟ್ನ ಅವ್ರಿಗೆ ರಿಲೀಸ್ ಮಾಡ್ತಾರೆ, ರೈತರಿಗೆ ಡೋರ್ ಸ್ಟೆಪ್ಗೆ ತಂದ್ಕೊಡ್ತಾರೆ. ಡೆಲಿವರಿ ಆಗಿದೆ ನಮ್ಮ ರೈತ ಸಂಪರ್ಕ ಕೇಂದ್ರದವರು ಕೆಲವೊಮ್ಮೆ ರೈತರ ಹೊಲಕ್ಕೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡಿದ್ದಾರೆ ಬಳಕೆ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ADAಗೆ ಅವರು ನಮ್ಮ ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ಅವಾಗ ನಾವು ಸರ್ಕಾರದ ಸಹಾಯಧನವನ್ನು ಆ ಕಂಪ್ನಿಗೆ ಪಾವತಿಸ್ತೀವಿ. ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜ ವಿಶೇಷವಾಗಿ ಭತ್ತ ಹಾಗೆ ಮೆಕ್ಕೆಜೋಳ ಇದನ್ನು ಪೂರೈಕೆ ಮಾಡ್ತೀರಿ, ಮತ್ತೆ ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಈ ಸಲ ನಾವು ತರಿಸಿದೀವಿ. ಮೋಸ್ಟ್ ಇಲ್ಲಿ ಏಪ್ರಿಲ್ ಮೇಗೆ ಅವಶ್ಯಕತೆ ಇರೋದ್ರಿಂದ, ಯಾಕಂದ್ರೆ ಅದರದ್ದು ಜರ್ಮಿನೇಷನ್ ಪೀರಿಯಡ್ ತುಂಬಾ ಕಡಿಮೆ ಇರುತ್ತೆ, ಆ ಟೈಮಲ್ಲಿ ತರಿಸ್ಕೊಂಡ್ಬಿಟ್ಟು ರೈತರಿಗೆ ಕೊಡಬೇಕು ಅಂತ ಈ ಸಲ ನಾವು ಡಯಂಚ ಸನ್ಹೆಂಪ್ ಇಂದು ವ್ಯವಸ್ಥೆ ಮಾಡಿದ್ವಿ. ಒಂದ್ 2-3 ವರ್ಷ ಸರಿಯಾಗಿ ಪೂರೈಕೆ ಆಗ್ಲಿಲ್ಲ ಅಲ್ವಾ? ಕೆಲವೊಮ್ಮೆ ಅನುದಾನ ನೋಡಿಬಿಟ್ಟು ನಾವು ಅದನ್ನ ಪ್ಲಾನ್ ಮಾಡ್ತೀವಿ, ಯಾಕಂದ್ರೆ ಇಲ್ಲಿ ಎಲ್ಲ ರೈತರು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಬೇಡಿಕೆ ಜಾಸ್ತಿನೇ ಇದೆ ಈ ಜಿಲ್ಲೆಯಲ್ಲಿ. ಅದನ್ನ ನಾವು ಕೇಂದ್ರ ಕಚೇರಿಗೆ ತಿಳಿಸಿದೀವಿ, ಹಾಗೆ ಈ ಸಲ ನಮ್ಗೇನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಅಂತ ತಿಳ್ಕೊಳ್ತೀವಿ. ಸುಣ್ಣದ ಪೂರೈಕೆ ನಮ್ಮ ರೈತರಿಗೆ ಭತ್ತ ಬೆಳೆಯೋರು ಸಹ ಸುಣ್ಣ ಹಾಕಿದ್ರೆ ಒಳ್ಳೇದಂತ ಹೇಳ್ತಾರೆ? ಸುಣ್ಣ ಇಲ್ಲಿ ಸಬ್ಸಿಡಿಯಲ್ಲಿ ಯಾವುದು ಈ ವರ್ಷ ಲಭ್ಯ ಇಲ್ಲ, ಅದನ್ನ ನಾವು ಕೇಂದ್ರ ಕಚೇರಿಗೆ ಬರ್ಕೊಂಡಿದೀವಿ, ಪ್ರೋಗ್ರಾಮ್ ಬಂದ ತಕ್ಷಣ ನಾವು ಅದನ್ನ ಕೊಡುವ ವ್ಯವಸ್ಥೆ ಮಾಡ್ತೀವಿ. ಕಾಫಿ ತೋಟಗಳ ಮಣ್ಣು ಆಮ್ಲೀಯವಾಗಿದೆ, ಮತ್ತಿನ್ನು ಭತ್ತ ಗದ್ದೆ ಜಾಗಗಳು ಸಹ ಆಮ್ಲೀಯವಾಗಿದ್ದಾವೆ, ಅದಕ್ಕೂ ಸುಣ್ಣ ಹಾಕೊಂಡು ಭತ್ತ ಬೆಳೆದುಕೊಂಡ್ರೆ ಒಳ್ಳೇದಂತ ತಜ್ಞರು ಹೇಳೋದ್ರಿಂದ ಆ ನಿಟ್ಟಿನಲ್ಲಿ ಇಲಾಖೆ ಗಮನ ಹರಿಸಿದ್ರೆ ಒಳ್ಳೇದೇ ಅಲ್ವಾ? ಹೌದು ಸರ್. ಹಸಿರೆಲೆ ಗೊಬ್ಬರ ನಿರಂತರವಾಗಿ ಪೂರೈಕೆ ಆಗ್ತಾ ಇರಬೇಕು, ನಮ್ಮ ರೈತರ ಜಮೀನುಗಳು ಚೆನ್ನಾಗಿರಬೇಕು, ಹೆಚ್ಚೆಚ್ಚು ನಮ್ಮ ಕೊಡಗಿನ ರೈತರಿಗೆ ಹಸಿರೆಲೆ ಬಿತ್ತನೆ ಬೀಜವನ್ನು ತರಿಸುವಂತರಾಗ್ರಿ, ಹಾಗೆ ಅದೊಂದು ರೀತಿಯಲ್ಲಿ ಭೂಮಿ ತಾಯಿಗೆ ನಿಮ್ಮಿಂದ ಉಪಕಾರ ಆದಂಗೆ ಆಗ್ತದೆ. ಬಿತ್ತನೆ ಬೀಜದ ಕೊರತೆ ಏನಿಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲಿ ಮುಂಗಾರಕ್ಕಷ್ಟೇ ಇರೋದ್ರಿಂದ KSSC ಅಂತ ಏಜೆನ್ಸಿ ಇದೆ, ಗವರ್ಮೆಂಟ್ ಏಜೆನ್ಸಿ, ಅಲ್ಲಿಂದ ತರಿಸಿ ನಾವು ಪೂರೈಕೆ ಮಾಡ್ತಾ ಇದೀವಿ. ಅಂಡ್ ಭತ್ತ ವೆರೈಟಿ ಇರೋದ್ರಿಂದ ರೈತರು ತಮ್ಮ ಬಿತ್ತನೆ ಬೀಜನೂ ತಾವು ಹಾಕೊಳ್ಬಹುದು. ಯಾಕಂದ್ರೆ ತಾವು ಸಂಸ್ಕರಣೆ ಮಾಡಿದ್ದು ತಮ್ಮಲ್ಲಿ ಇರುವ ಬಿತ್ತನೆ ಬೀಜ ಅದು ತುಂಬಾ ಉತ್ತಮವಾಗಿರ್ತದೆ. ಸುಧಾರಿತ ತಳಿ ಆಗಿರೋದ್ರಿಂದ ಮತ್ತೊಮ್ಮೆ ಮಗದೊಮ್ಮೆ 4-5 ಸಾರಿ ಬಳಕೆ ಮಾಡ್ಕೊಳ್ಬಹುದು. ಕೆಲವರು ಬೇರೆಯವ್ರನ್ನ ತಗೊಂಡು ಇವ್ರನ್ನ ಅವ್ರಿಗೆ ಕೊಡ್ತಾರೆ, ಹೇಗೆ ಆ ಪದ್ಧತಿ ಕೊಡಗು ಜಿಲ್ಲೆಯಲ್ಲಿ ಇದೆ. ಹೌದು, ಸಂತೋಷ ಆಯ್ತು. ನಮ್ಮ ರೈತರು ಎಷ್ಟು ದುಡಿದ್ರು ಸಾಲದೆ ರೈತರಿಂದ ಸಮಾಜಕ್ಕೆ ಏನೆಲ್ಲ ಆಗ್ಬೇಕಾಗಿದೆ, ಅದಕ್ಕೆ ಅನ್ನದಾನಿಗಳು ಅನ್ನದಾತರು ಅಂತ ಹೇಳೋದು. ರೈತರ ಹಿತಕ್ಕೆ ಸರ್ಕಾರ ಎಷ್ಟು ಕೆಲಸ ಮಾಡಿದ್ರು ಸಾಲದೆ. ಈ ಒಂದು ಹಿನ್ನೆಲೆಯಲ್ಲಿ ತಾವು ಕೊಡಗಿನ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾಗಿ ನಮ್ಮ ರೈತರಿಗೆ ಏನೇನು ಸವಲತ್ತುಗಳನ್ನ ಕೊಡ್ತದ್ರಿ, ಮತ್ತೆ ನಿಮ್ಮ ಇಲಾಖೆಯಲ್ಲಿ ಇರುವ ಆಲೋಚನೆಗಳು ಮುಂದಿರುವ ಕ್ರಮಗಳ ಬಗ್ಗೆ ವಿಷಯಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ. ರೈತ ಬಾಂಧವರೇ, ಇದುವರೆಗೆ ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಯೋಜನೆಗಳು ಮತ್ತು ಮಾಡುತ್ತಿರುವ ಕಾರ್ಯಕ್ರಮಗಳ ಬಗ್ಗೆ ವಿವರಗಳನ್ನು ನೀಡಿದವರು ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶಬಾನಾ ಎಂ ಶೇಖ್ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ.

ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. 10ನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷಾ ಸಿದ್ಧತೆಗೆ ತಯಾರಿ ಮಾಡ್ಕಂಬಕ್ಕೆ ಪರೀಕ್ಷೆಗೆ ಪೂರಕ ಆಗಿ ಫೆಬ್ರವರಿ 27ರಿಂದ ಮಾರ್ಚ್ 23ಕ್ಕೆ ಮುಟ್ಟ ರೇಡಿಯೋ ಪಾಠ ಬಾಂಧನಿ ಪ್ರಸಾರ ಆದೆ. ಮಾರ್ಚ್ 16ರಂದು ಪರೀಕ್ಷಾ ಮಂಡಳಿ ನಿರ್ದೇಶಕರಿಂದ ಪರೀಕ್ಷಾ ಮಾಹಿತಿ ಕೇಳ್ಕನಕ್ಕೆ, ಹಂಗೆ 20ಕ್ಕೆ ಪರೀಕ್ಷೆನ ಬರೆಯುವ ಕ್ರಮ. ತಾರೀಕು 21ರಂದು ಆರೋಗ್ಯ ಮತ್ತೆ ಆಹಾರ ಮಾಹಿತಿ ಮತ್ತೆ 3 ಬ್ಯಾರೆ ಬ್ಯಾರೆ ಭಾರತಿ ಎಫ್ಎಂ ಕೇಂದ್ರದಿಂದ ಒಂದೇ ಸಮಯದಲ್ಲಿ ಪ್ರಸಾರ ಆದೇತ ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತೆ ತರಬೇತಿ ಇಲಾಖೆ ಮಾಹಿತಿ ನೀಡಿತು. ಗೋಣಿಕೊಪ್ಪ ಅರಣ್ಯದಂಚಿನ ರಸ್ತೆ ಅಭಿವೃದ್ಧಿ, ಹಂಗೆ ಜಿಲ್ಲೆಗೆ ಬಾವ ಪ್ರವಾಸಿಗರಿಂದ ಮನರ ಕಾಪಾಡುವ ನಿಟ್ಟಿಲಿ ಅರಣ್ಯ ಇಲಾಖೆ ಕೊಡಗಿನ ಗಡಿ ಚೆಕ್ಪೋಸ್ಟ್ ಬಾಗಲಿ ಅಂತಾರಾಜ್ಯ ವಾಹನಗಳಿಂದ ಶುಲ್ಕ ಮಾಡಿಕೆ ಮುಂದಾಗುಟ್ಟು. ಲಘು ವಾಹನಕ್ಕೆ ರೂಪಾಯಿ 20, ಹಂಗೆ ಭಾರಿ ವಾಹನಕ್ಕೆ 50 ರೂಪಾಯಿ ದರ ನಿಗದಿಪಡಿಸಿದ್ದು ಹೊರ ರಾಜ್ಯದ ಹೊರಬಾವ ವಾಹನದ ಗೇಟ್ ಹತ್ರ ನಿಲ್ಲಿಸಿ ಇದರಿಂದ ಪ್ರತಿ ವಾಹನಕ್ಕೆ ಶುಲ್ಕನ ಸಂಗ್ರಹಿಸಲಾದೇತ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತೆ ಮುಖ್ಯ ವನ್ಯಜೀವಿ ಪರಿಪಾಲಕರು ನಿರ್ದೇಶನ ಕೊಟ್ಟೋಳೋ. ರಾಜ್ಯ ಸರ್ಕಾರ ಹಂಗೆ ಕೃಷಿ ಇಲಾಖೆನ ಕಡೆಯಿಂದ ವರ್ಷೋಳು ನಂಗೆ ನೀಡಿದ ರಾಜ್ಯ ಮಟ್ಟದ ಕೃಷಿಕ್ ಪ್ರಶಸ್ತಿನ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಹುದುಗೂರು ಗ್ರಾಮದ ಟಿಜೆ ಕಾಳಪ್ಪನವು ಪಡ್ಕೊಂಡಳು ಅಂತ ಗೊತ್ತಾಗುಟ್ಟು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ವೈದ್ಯರು ತಾರೀಕು 27ರಂದು ಲಭ್ಯ ಇರ್ದುಳೆ, ಮದ್ದು ಮಾತ್ರೆ ಮಾತ್ರ ಹಂಚುವೆ. ತಾರೀಕು 28ರಂದು ಲೆಕ್ಕ ತಪಾಸಣೆ ಪ್ರಯುಕ್ತ ಮದ್ದು ಮಾತ್ರೆ ಕೂಡ ಇರ್ದುಳೆ. ತುರ್ತು ಚಿಕಿತ್ಸೆಗೆ ವೈದ್ಯರು ಲಭ್ಯ ಇದ್ದವೆ, ಹಂಗೆ ಇಸಿಎಚ್ನ ಅಧಿಕಾರಿಗ ಪ್ರಕಟಣೆಗೆ ಮಾಹಿತಿ ಕೊಟ್ಟೋಳು. 2022-23ನೇ ಸಾಲಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಲಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೆ, ಸಾಮಾನ್ಯ ರೈತರಿಗೆ ಶೇಕಡ 75ರ ಸಹಾಯಧನ, ಹಂಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರೈತರಿಗೆ ಶೇಕಡ 90ರ ಸಹಾಯಧನ ನೀಡಿಕೆ ಅರ್ಜಿ ಕರೆದೊಳು. ರೈತರು ಆರ್ಟಿಸಿ ಆಧಾರ ಕಾರ್ಡ್ ಪ್ರತಿ ಒಟ್ಟಿಗೆ ಅರ್ಜಿನ ಹತ್ತಿರದ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಮಡಿಕೇರಿನ ಸಂಪರ್ಕಿಸಕ್ ಮಾರ್ಚ್ 15ರೊಳಗೆ ಅರ್ಜಿ ಸಲ್ಲಿಸಿ ಸಹಾಯಧನ ಪಡ್ಕೊಳ್ಳುವ ಹಂಗೆ ತೋಟಗಾರಿಕೆ ಉಪನಿರ್ದೇಶಕರು ನಾಯರ್ ಅವು ಕೇಳಿಕೊಂಡಳು. ಕಾನೂನು ಮಾಪನಶಾಸ್ತ್ರ ಇಲಾಖೆ ಕಡೆಯಿಂದ ತಾತ್ಕಾಲಿಕ ಸತ್ಯಾಪನೆ ಮುದ್ರೆ ಶಿಬಿರ ಮಾರ್ಚ್ 4ಕ್ಕೆ ಮುಟ್ಟ ಸಿದ್ದಾಪುರದ ಗುಡ್ಲಕ್ ಸೂಪರ್ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಹತ್ರ ನಡೆದಿದೆ. ತಮ್ಮಲ್ಲಿ ಉಪಯೋಗಿಸಿದ ಅಳತೆ ತೂಕ ಮತ್ತೆ ತೂಕದ ಸಾಧನಗಳನ್ನು ಹಾಜರಿಪಡಿಸಿ ಸತ್ಯಾಪನೆ ಮುದ್ರೆ ಮಾಡಿಕೊಳ್ಳುವ ಹಂಗೆ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಿಯಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಕಡೆಯಿಂದ ತ್ರಿಪದಿ ಕವಿ ಶ್ರೀ ಸರ್ವಜ್ಞ ಜಯಂತಿ ಕಾರ್ಬಾರ್ ಇದೇ ತಿಂಗಳ 28ರಂದು ಹೊತ್ತಾರೆ 10:30ಗಂಟೆಗೆ ಪ್ಯಾಟೆನ ಭಾರತೀಯ ವಿದ್ಯಾಭವನ ಸಭಾಬಾಡಿಲಿ ನಡೆದಿದೆ. ಶಾಲಾ ಶಿಕ್ಷಣ ಸಾಕ್ಷರತೆ ಅಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಸೇರಿದಂಗೆ ಶಾಸಕರು ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಇವರ ಕೂಡುಕೂಟಲಿ ಜಿಲ್ಲೆನ ಸಹಕಾರ ಸಂಘಗಳ ಅಧ್ಯಕ್ಷರುಗಳಿಗೆ ಆದಾಯದ ಕುರಿತು, ಜಿಎಸ್ಟಿ ಮತ್ತೆ ಸಹಕಾರ ಸಂಘಗಳ ಚುನಾವಣೆ ಕುರಿತು ರಾಜ್ಯ ಮಟ್ಟದ ವಿಶೇಷ ಶಿಕ್ಷಣ ಕಾರ್ಬಾರ್ ಫೆಬ್ರವರಿ 28ರಂದು ಹೊತ್ತಾರೆ 10:30ಗಂಟೆಗೆ ಪ್ಯಾಟೆನ ಮಯೂರ ವ್ಯಾಲಿ ವ್ಯೂ ಹೋಟೆಲ್ಲಿ ನಡೆದಿತ್ತ ಗೊತ್ತಾಗುಟ್ಟು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಕಡೆಯಿಂದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಬಾರ್ ಫೆಬ್ರವರಿ 27ರಂದು ಹೊತ್ತಾರೆ 11ಗಂಟೆಗೆ ಪ್ಯಾಟೆನ ಜನರಲ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ ನಡೆದಿದೆ. ಶಾಲಾ ಶಿಕ್ಷಣ ಅಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು ಎಂಪಿ ಅಪ್ಪಚ್ಚು ರಂಜನ್ನವು ಸೇರಿದಂಗೆ ಇನ್ನೂ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದವೆ. ಕೈಗಾರಿಕಾ ತರಬೇತಿ ಮತ್ತೆ ಉದ್ಯೋಗ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಉದ್ಯೋಗ ವಿನಿಮಯ ಇಲಾಖೆ ಕಡೆಯಿಂದ ಸೋಮರಪೇಟೆನ ಸಂತ ಜೋಸೆಫರ ಪಿಯುಸಿ ಕಾಲೇಜಿಲಿ ಫೆಬ್ರವರಿ 28ರಂದು ಜಿಲ್ಲಾ ಮಟ್ಟದ ಚಾಕ್ರಿ ಮೇಳ ನಡೆದಿದೆ. ಇದರ ಸದುಪಯೋಗ ಪಡ್ಕೊಳ್ಳುವಂಗೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಎಂ ಉಮಾ ಅವು ಮಾಹಿತಿ ಕೊಟ್ಟೋಳು. ವಿರಾಜಪೇಟೆ ತಾಲೂಕು ಹಿರಿಯ ನಾಗರಿಕರ ವೇದಿಕೆನ ವಿಶೇಷ ಮಹಾಸಭೆಗೆ ಮುಂದೆ ಪೂರ್ವಭಾವಿ ಸಭೆ ಬರುವ ತಿಂಗಳ ಮಾರ್ಚ್ 1ಕ್ಕೆ ವಿರಾಜಪೇಟೆನ ಸಹಕಾರ ಭವನದಲ್ಲಿ ನಡೆದಿದೆ. ಮಡಿಕೇರಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆ 01 ಹಂಗೆ ಅಂಗನವಾಡಿ ಸಹಾಯಕಿಯರ ಚಾಕ್ರಿಗೆ 4 ಹುದ್ದೆನ ತುಂಬಿಸಿಕೆ ಅರ್ಜಿನ ಕರೆದೊಳು. ಅರ್ಜಿ ಸಲ್ಲಿಸಿಕೆ ಮಾರ್ಚ್ 24 ಆಖೇರಿ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಮಡಿಕೇರಿನ ಹಂಗೆ 08-772-29507 ಸಂಪರ್ಕಿಸುವ ಹಂಗೆ ಮಡಿಕೇರಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗ ಮಾಹಿತಿ ಕೊಟ್ಟೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ, ಕುಶಾಲ್ ನಗರ, ಮಡಿಕೇರಿ, ನಾಪೋಕ್ಲು, ಸೋಮವಾರಪೇಟೆ. ಈಗ ಜಾಹೀರಾತುಗಳು.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಗುಳ ಚೊಟ್ಟಂಡ ದಿವ್ಯಾ ಪ್ರದೀಪ್. ಅಕ್ಷರ ದಾಸೋಹ ತ್ರಡಿಲು ಮಜ್ಜನತ್ರ ಬಿಸಿ ಊಟಕ್ಕೆ ಬಳಸುವ ಆಹಾರ ಪದಾರ್ಥ ನಲ್ಲ ಗುಣಮಟ್ಟ ತಿಂಜ ಕೂಡಿತಿರೊಂಡು ಏದೇ ಪುಕ್ಕಾರು ಬರತನಕ್ಕೆ ಎಚ್ಚರ ಇಡ್ತೋಣು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಅಣ್ಣಚಿ. ಮಡಿಕೇರಿರ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾಬಾಡಲೆ ದಂಡಾರ್ಥಿ 22-23 ಸಾಲರ ಜಿಲ್ಲಾ ವಲಯತ್ರ ಇಲಾಖೆರ ಕಾರ್ಯಕ್ರಮ ಪಿಂಜ ಜನವರಿ ಆಖಿರಿಕೆತ್ತನೆ ಪ್ರಗತಿಗೆ ಸಂಬಂಧಪಟ್ಟನಕ್ಕೆ ಸಭೆಯಲ್ಲಿ ಮಾಹಿತಿ ಪಡೆದಿತ್ತು ತಕ್ಪರ್ಂದತ್ತು. ಏದೇ ಕಾರಣಕ್ಕೂ ಸಮಯ ಮೀರಿನ ಆಹಾರ ಪದಾರ್ಥ ಸಂಗ್ರಹ ಮಾಡಿತ್ತು ಅದನ್ನು ಉಪಯೋಗಿಸಿಡತನಕ್ಕೆ ಎಚ್ಚರ ಇಡ್ತೋಣು ಎಂದು ಅಕ್ಷರ ದಾಸೋತ್ತರ ಶಿಕ್ಷಣಾಧಿಕಾರಿಗೆ ಸಿಇಒ ತಾಕೀತು ಮಾಡಿ ಆರ್ಥಿಕ ಕಾಲ ಮಾರ್ಚ್ ಆಖಿರಿಗೆ ತೀರ್ಮಾನ ಉಂಡು ಜಿಲ್ಲಾ ಪಂಚಾಯತಿ ರಾಧನೆಯಲ್ಲಿ ಲಿಂಕ್ ಡಾಕ್ಯುಮೆಂಟರ ಮೂಲಕ ಬುಡುಗಡೆ ಆಯ್ತುಳ ಪಣತ್ನ ಚಾಯೋಡೆ ಬಳಸಿತ್ತು 100 ಪ್ರಗತಿ ಸಾಧನೆ ಮಾಡೋಣ ಎಂದಣುಚಿ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಸಂಸ್ಕೃತಿ ಇಲಾಖೆ ರಾಧನೆಯಲ್ಲಿ ನಾಳೆ ಪೊಲಕ 11 ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ನಡಪ. ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಕೂಡ್ನನಿಕೆ ಮುಖ್ಯಪಟ್ಟವು ಹಾಜರಿಪ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಸಂಸ್ಕೃತಿ ಇಲಾಖೆ ರಾಧನೆಯಲ್ಲಿ ಮತ್ತೆ 28 ಪೊಲಕ 10:30 ಮಡಿಕೇರಿಯ ಭಾರತೀಯ ವಿದ್ಯಾಭವನ ಸಭಾ